ಐಫಮ್ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ಕೃಷಿ ರಂಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಚಿನ್ನದ ಗೆಂಡೆ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು ತುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವೆಕ್ಕಿ. ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ, ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು, ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ, ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ, ರೈತರಿಂದ ರೈತರಿಗಾಗಿ ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ, ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಚಿನ್ನದ ಗೆಂಡೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದು ಚಿನ್ನದ ಗೆಂಡೆ ಸರಣಿಯ ಅಂತಿಮ ಕಂತು. ಇಂದು ಕೇಳೋಣ ಆಲೂಗೆಡ್ಡೆ ಕಟಾವು ಹಾಗೂ ಮಾರಾಟ ಈ ಕುರಿತಂತಹ ಸಂವಾದ. ಭಾಗವಹಿಸುತ್ತಿದ್ದಾರೆ ಹಾಸನದ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ತಾಂತ್ರಿಕ ಸಲಹೆಗಾರರಾದ HR ಮಲ್ಲೇಶ್ ಹಾಗೂ ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಕೃಷಿಕ ಪ್ರಭಾಕರ್. ಗಮನಿಸಿ ರೈತ ಬಾಂಧವರೇ, ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಅಂತಿಮ ಕಂತು ಇಂದು ಪ್ರಸಾರವಾಗ್ತಿದೆ. ವಿಷಯ ಆಲೂಗೆಡ್ಡೆ ಕಟಾವು ಹಾಗೂ ಮಾರಾಟ. ಮಲ್ಲೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಭಾಕರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಜಮೀನಿದೆ ಪ್ರಭಾಕರ್? ಸರ್, ನಮಗೊಂದು 6 ಎಕರೆ ಇದೆ ಸರ್. ಏನೇನು ಬೆಳೆ ಮಾಡ್ತೀರಿ? ಆಲೂಗೆಡ್ಡೆ ಮಾಡ್ತೀವಿ, ಆಮೇಲೆ ಶುಂಠಿ ಮಾಡ್ತೀವಿ, ಆಮೇಲೆ ಈಗೊಂದು ಹೊಸ ಬೆಳೆ ಬಂದಿದೆ ಕೆಸ ಅಂತ, ಅದನ್ನು ಮಾಡಿದೀವಿ. ಎಷ್ಟು ಎಕರೆ ಆಲೂಗಡ್ಡೆ ಬೆಳಿತೀರಿ? ನಾವು ಒಂದು 3 ಎಕರೆ ಮಾಡ್ತೀವಿ, ಈ ಸರಿ ಒಂದು 3 ಎಕರೆ ಮಾಡಿದೀವಿ ಸರ್. ಆಲೂಗಡ್ಡೆ ಬೆಳೆಗಾರರೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಂಡಿದ್ದೀರಿ? ನಾವು ಮಾಡ್ಕೊಂಡಿದ್ದೀವಿ ಸರ್. ಯಾವ ಉದ್ದೇಶಕ್ಕೆ ಮಾಡಿದ್ರಿ, ಏನ್ ಅನುಕೂಲ ಆಗಿದೆ ಹೇಳಿ ನಮ್ಗೆ. ಆಲೂಗಡ್ಡೆ ಬೆಳೆಗಾರರ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡು ಹೊಯ್ಸಳ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ದುದ್ದ ಈ ಭಾಗದ ಒಂದು ಕಂಪನಿಯಲ್ಲಿ ನಾವು ಡೈರೆಕ್ಟರ್ ಆಗಿ ಕೆಲಸ ಮಾಡ್ಕೊಂಡು ಒಳ್ಳೆ ಬೀಜ ಇಳುವರಿ ಬರೋ ಅಂತ ಬಿತ್ತನೆ ತರಿಸಿ ಇದು ಮಾಡೋಕ್ಕಾಗಿ ನಾವೊಂದು ಸಂಘ ಮಾಡ್ಕೊಂಡ್ವಿ ಸರ್. ಈಗ ನಿಮಗೆ ಬೇಕಾದಂತಹ ಪರಿಕರಗಳನ್ನ ಖರೀದಿ ಮಾಡೋದಕ್ಕೆ ಅನುಕೂಲ ಆಗಿದೆ. ಒಂದು, ನೀವು ಬೆಳೆದಂತಹ ಆಲೂಗೆಡ್ಡೆನ ಮಾರಾಟ ಮಾಡೋದಕ್ಕೆ ಏನಾದ್ರು ಅನುಕೂಲ ಆಗಿದೆಯಾ? ಮಾರಾಟ ಮಾಡೋಕೆ ಅನುಕೂಲ ಆಗಿದೆ ಸರ್. ಹೇಳಿ, ಹೇಗೆ ಮಾಡಿದ್ರಿ, ಏನ್ ಮಾಡಿದ್ರಿ? 2019 ಸರ್ ನಿಂಜಾ ಕಾಟ್ ಕಂಪನಿಯವರು ಆಲೂಗೆಡ್ಡೆಗೆ ಅಂತ ಅಂತ ಬಂದ್ರು ಸರ್. ಆವಾಗ ನಮ್ಮ ಹೊಯ್ಸಳ ರೈತ ಉತ್ಪಾದಕ ಕಂಪನಿ ದುದ್ದ ಇದಕ್ಕೆ ಬಂದ್ರು ಸರ್. ಆವಾಗ ನಮ್ಮ ಕಂಪನಿ ಕಡೆಯಿಂದ ಆಲೂಗೆಡ್ಡೆ ಖರೀದಿಗೆ ಅಂತ ಬಂದ್ರು ಸರ್. ನಾವು ಖರೀದಿ ಮಾಡಿದ್ವು, ಒಂದು 2 ಲೋಡ್ನಷ್ಟು ಆಲೂಗಡ್ಡೆ ಖರೀದಿ ಮಾಡಿದ್ವಿ ಸರ್. ಅದರಿಂದ ನಮಗೆ ಬಹಳ ಒಳ್ಳೆ ಅನುಕೂಲ ಆಯ್ತು ಸರ್. ಏನ್ ಅನುಕೂಲ ಹೇಳಿ ನಮಗೆ? ಏನು ಅಂತಂದ್ರೆ ಹಾಳಿನ ಕೂಲಿ ಉಳಿತು, ಚೀಲದ್ದು ಉಳಿತು, ದಾರದ್ದು ಉಳಿತು, ಇಲ್ಲಿಂದ ಬೆಂಗಳೂರಿಗೆ ತಗೊಂಡೋಗೋಂತ ಟ್ರಾನ್ಸ್ಫರ್ ಉಳಿತು, ಆಮೇಲೆ ಕಮಿಷನ್ ಉಳಿತು, ಅದು ಒಳ್ಳೆ ನಮಗೆ ಒಳ್ಳೆ ಮಾರ್ಕೆಟಿಂಗ್ ಸಿಕ್ತು. ಆಳಿನ ಖರ್ಚಾಕ್ ಉಳಿತು? ನಾವು ಕಟಾವು ಮಾಡಿ ರಾಶಿ ಹಾಕ್ತೀವಿ ಸರ್, ತುಂಬಾ ಅದೆಲ್ಲ ಉಳಿತಲ್ಲ ಸರ್. ಅಂದ್ರೆ ನಿಮಗೆ ಆದಾಯ ಚೆನ್ನಾಗಿ ಬಂತು? ಆದಾಯ ಚೆನ್ನಾಗಿ ಬಂತು ಸರ್. ಕಂಪನಿ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು ಅಲ್ವಾ? ಇದು 2019 ಕತೆ. ಆಮೇಲೆ 20ರಲ್ಲಿ ಒಂದು ಲೋಡು ಈ ಬೈರಾಪುರದಲ್ಲಿ ಮಾಡಿದ್ವಿ ಸರ್, ಅದು ಒಂದು ಲೋಡ್ ತುಂಬಿಸ್ತು ಸರ್. ಆಮೇಲೆ 20ರಲ್ಲಿ ಏನಾಯ್ತು, ರೈಟು ವೇರಿಯೇಷನ್ ಆಯ್ತು. ಹಂಗಾಗಿ ರೈತರು ಏನ್ ಮಾಡಿದ್ರು, ಒಂದೊಂದು ದಿವಸಕ್ಕೆ ಒಂದೊಂದರ ವೇರಿಯೇಷನ್ ಆಯ್ತು ಬಂದಲ್ಲ. ಹಂಗಾಗಿ ರೈತರು ಒಂದ್ ಸ್ವಲ್ಪ ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ನಾವು ಕಂಪನಿಗಳಿಗೆಲ್ಲ ಆತರ ಒಂದ್ ದಿವಸಕ್ಕೆ ಒಂದೊಂದರ ರೈಟ್ ಮಾಡಂಗಿಲ್ವಲ್ಲ ಸರ್, ಅದು ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ರೈತರು ಕೊಡಂಗಿಲ್ಲ, ಹಂಗಾಗಿ ರೈತರು ಸ್ವಲ್ಪ ಇದ್ ಮಾಡಿದ್ರು. ಹಂಗಾಗಿ ನಾವು ಅಂದ್ರೆ ಒಳ್ಳೆ ಧಾರಣೆ 2020ರಲ್ಲಿ ಆಲೂಗಡ್ಡೆಗೆ ಬಂತು ಬಂತು. ಹಾಗಾಗಿ ನಿಮ್ಮ ಸಹವಾಸ ಬೇಡ ಕಂಡ್ರಪ್ಪ, ನಾವೇ ಮಾರ್ಕತೀವಿ ಅಂತ ರೈತರು ಸ್ವಲ್ಪ ಇದ್ ಮಾಡಿದ್ರು ಸರ್. ಓಕೆ, ಈ ವರ್ಷಕ್ಕೇನಾದ್ರೂ ಯೋಜನೆ ಹಾಕೊಂಡು? ಈ ವರ್ಷಕ್ಕೆ ಮಾಡೋಣ ಅಂತ ಯೋಜನೆ ಹಾಕೊಂಡಿದ್ವಿ ಸರ್. ಹೌದಾ, ನೋಡೋಣ ಇನ್ನು ಮುಂದೆ ಈ ಕೊರೋನಾ ಎಲ್ಲ ಬಂದ್ ಇದೆಯಲ್ಲ, ಮುಂದೆ ಇಲ್ಲ ನಿಂಜ ಕಟ್ಟವರಾಗಿರ್ಬೋದು ಅಥವಾ ರಿಲಯನ್ಸ್ ಅವರು ಆಗಿರ್ಬೋದು, ಕಂಪನಿ ಜೊತೆಗೆ ಮಾತಾಡ್ಕೊಂಡು ಬಂದ್ರೆ ಮಾಡೋಣ ಅನ್ನೋ ಒಂದು ಗುರಿಯಲ್ಲಿ ಇದೀವಿ ಸರ್. ಮಲ್ಲೇಶ್ ಅವರೇ, ಆಲೂಗಡ್ಡೆ ಸಾಮಾನ್ಯವಾಗಿ ಬಹಳ ಬೇಗ ಹಾಳಾಗುವಂತಹ ಬೆಳೆ, ಇದರಲ್ಲಿ ಸಮಸ್ಯೆ ಇರೋದೇ ಮಾರಾಟದ್ದು. ಹೇಗೆ ರೈತ ಉತ್ಪಾದಕ ಸಂಸ್ಥೆಗಳು ಮಾರಾಟದಲ್ಲಿ ತೊಡಗಬಹುದು ಅಂತ ಅನ್ಸುತ್ತೆ, ಮತ್ತೆ ನಿಮ್ಮ ಒಂದು ಚಿಂತನೆ ಏನು? ನಮ್ಮ ನಿರ್ದೇಶಕರು ಹೇಳ್ದಂಗೆ ಮತ್ತೆ ನೀವ್ ಹೇಳ್ದಂಗೆ, ಆಲೂಗಡ್ಡೆ ಬಂದ್ಬಿಟ್ಟು ಹಾರ್ವೆಸ್ಟ್ ಆದ್ಮೇಲೆ ತುಂಬಾ ದಿವಸಗಳ ಕಾಲ ಅದನ್ನ ಇಟ್ಕೊಳ್ಳಿಕ್ಕೆ ಅಥವಾ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಸ್ಟೋರೇಜ್ ಮಾಡ್ಲಿಕ್ಕೂ ಕೂಡ ರೈತರು ಹೊರಗಡೆ ತಗೊಂಡ್ಬಂದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಕಾಸ್ಟ್ ಎಕ್ಸ್ಟ್ರಾ ಆಗೋದ್ರಿಂದ ಅದನ್ನ ರೈತರು ಕೂಡ ಇಷ್ಟಪಡೋದಿಲ್ಲ. ಒಂದು ಅವರು ಹೊಲದಲ್ಲೇ ಹಾರ್ವೆಸ್ಟ್ ಆದ್ರೆ 15 ದಿವಸದಲ್ಲಿ ಅವರು ಮಾರಾಟ ಮಾಡ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಇಲ್ಲಿಗೆ ಖರೀದಾರ ಯಾರು ಬರಲಿಲ್ಲ ಅಂತಂದ್ರೆ ಬೆಂಗಳೂರಿನ ಮಾರ್ಕೆಟ್ ತಗೊಂಡೋಗ್ಬಿಟ್ಟು ಮಾರುವಂತ ಒಂದು ಪದ್ಧತಿ. ಇದಕ್ಕೆ ಮುಂಚೆ ಇದ್ದಂಥದ್ದು ಮೆಜಾರಿಟಿ ರೈತರು ಅವರು ಬೆಳೆದಂತ ಆಲೂಗಡ್ಡೆನ ಹೆಚ್ಚಿನದಾಗಿ ಬೆಂಗಳೂರಿನ ಮಾರ್ಕೆಟ್ ತಗೊಂಡೋಗ್ಬಿಟ್ಟು ಅಥವಾ ಆಸಂದ ಮಾರ್ಕೆಟ್ ತಗೊಂಡ್ಬಂದು ಮಾರ್ತಾ ಇದ್ರು. ಇತ್ತೀಚೆಗೆ ಹೊಯ್ಸಳ ರೈತ ಉತ್ಪಾದಕ ಕಂಪನಿಯಿಂದ ಹೊಸ ತಳಿಯನ್ನ ಪರಿಚಯ ಮಾಡಿಸಿದ್ಮೇಲೆ, ಕುಫ್ರಿ ಮಾಯಿ ತಳಿಯನ್ನು ಪರಿಚಯ ಮಾಡಿಸಿದ್ಮೇಲೆ, ಪೆಪ್ಸಿ ವೆರೈಟಿ ಏನಿದೆ FL 1533 ಅದನ್ನ ಈಗಾಗಲೇ ಎಕ್ಸಿಸ್ಟಿಂಗ್ ಮಾರ್ಕೆಟಿಂಗ್ ಸಿಸ್ಟಮ್ ಇದೆ, ಅದರಲ್ಲಿ ಬೇರೆ ಬೇರೆ ಖರೀದಿದಾರ, ಯಾಕಂದ್ರೆ ಅದು ಪ್ರೊಸೆಸಿಂಗ್ ಆಲೂಗಡ್ಡೆ ಆಗಿರೋದ್ರಿಂದ, ಚಿಪ್ಸ್ ಆಲೂಗಡ್ಡೆ ಆಗಿರೋದ್ರಿಂದ ಅದ್ರ ಪಾಡಿಗೆ ಅದು ನಮ್ಮ ಷೇರುದಾರರು ಕೂಡ ಬೇರೆಯವರಿಗೆ ಮಾರ್ತಾ ಇದ್ದಾರೆ. ಕುಫ್ರಿ ಜ್ಯೋತಿ ಮತ್ತು ಕುಫ್ರಿ ಮಾಲಿನಿ ನಾವೇನ್ ಮಾಡಿದ್ವಿ ಅಂದ್ರೆ, ಮೊದಲನೇ ವರ್ಷದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ವಿ, ಆದರೆ ಅದರಲ್ಲಿ ಸಕ್ಸಸ್ ಆಗಲಿಲ್ಲ. ಪ್ರಭಾಕರ್ ಹೇಳಿದಂಗೆ ನಿಂಜಾಕಾಟ್ ಜೊತೆ ಸೇರಿದ್ವಿ. ನಿಂಜಾಕಾಟ್ ಅವರು ಖರೀದಿ ಪದ್ಧತಿ ಹೇಗಿದೆ ಅಂದ್ರೆ, ಹೇಗೆ ರೈತರು ಬೆಂಗಳೂರಿಗೆ ಗ್ರೇಡ್ ಮಾಡ್ಕೊಂಡು ಹೋಗ್ತಾರೆ ಅದೇ ಪದ್ಧತಿಯಲ್ಲಿ ನಮಗೆ ಕೊಡಿ ಅಂತ ಕೇಳಿದ್ರು. ನಾಲ್ಕೇ ಕೇಳೋದವರು, ಒಂದು ಸಣ್ಣ ಗೋಲಿಯನ್ನ ತೆಗಿರಿ ಅಂತಾರೆ, ಹಸಿರು ಕಂಡಿರೋದನ್ನ ತೆಗೆದು ಬಿಡಿ ಅಂತಾರೆ, ಕ್ರ್ಯಾಕ್ ಏನಾರು ಇತ್ತು ಅಂದ್ರೆ ತೆಗೆದು ಬಿಡಿ ಅಂತ ಹೇಳ್ತಾರೆ, ಓವರ್ ಸೈಜ್ ಯಾವ್ದಾರು ಇತ್ತು ಅಂದ್ರೆ ತೆಗಿರಿ ಅಂತಾರೆ. ನಾಲ್ಕನ್ನ ಬಿಟ್ಟು ಉಳಿದದನ್ನೆಲ್ಲನೂ ಕೂಡ ಅವರು ತೂಕ ಮಾಡಿ ತಗೊಂಡೋಗುವಂತ ಒಂದು ಪದ್ಧತಿಯನ್ನ ನಿಂಜಾಕಾಟ್ ಅವರು ಮಾಡ್ಕೊಂಡಿದ್ದಾರೆ. ನಿಂಜಾಕಾಟ್ ಜೊತೆಗೆ ಕಳೆದ ವರ್ಷ 2020ರಲ್ಲಿ ಸುಮಾರು ಜನ ಖರೀದಿದಾರರು ನಮ್ಮ ರೈತ ಉತ್ಪಾದಕ ಕಂಪನಿಗೆ ಬಂದರು. ಅವ್ರು ಹೇಳ್ದಂಗೆ ರಿಲಯನ್ಸ್ ಈಫ್ರೆಶ್ ಅವರು ಬಂದರು, ಮಹೀಂದ್ರ ಅಂಡ್ ಮಹೀಂದ್ರದವರು ಕೂಡ ಬಂದರು, ಕೆಲವೊಂದು ಖಾಸಗಿ ಖರೀದಿದಾರರು ಕೂಡ ಕಳೆದ ವರ್ಷ ನಮ್ಮ ಫೀಲ್ಡ್ಗಳಿಗೆಲ್ಲ ಬಂದರು. ಅವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ರೈತ ಉತ್ಪಾದಕ ಕಂಪ್ನಿ ಸಿಸ್ಟಮ್ ಏನು, ನಮ್ಮಲ್ಲಿ ಎಷ್ಟು ಜನ ರೈತರಿದ್ದಾರೆ ಮತ್ತು ಎಷ್ಟು ಉತ್ಪನ್ನ ಬರಬಹುದು ಒಂದು ವರ್ಷಕ್ಕೆ ಏನೋ ಅಂತ ಮಾಹಿತಿ ನಾವು ಅವ್ರಿಗೆ ಕೊಟ್ಟಿವಿ ಬೇರೆ ಬೇರೆ ಖರೀದಿದಾರರಿಗೆ. ಈ ವರ್ಷ ನಾವು ಈಗಾಗಲೇ ನಾವು FPC ನಿರ್ದೇಶಕರ ಸಭೆಯಲ್ಲೂ ಕೂಡ ನಾವು ಮಾತಾಡಿದ್ವಿ, ಬೇರೆ ಬೇರೆ ಖರೀದಿದಾರರನ್ನ ಕಳೆದ ತಿಂಗಳಲ್ಲೇ ನಾವು ಮಾಡಬೇಕು ಅಂದ್ಕೊಂಡ್ವಿ, ಕೋವಿಡ್ ಲಾಕ್ಡೌನ್ ಕಾರಣದಿಂದಾಗಿ ನಾವೇನು ಮಾಡೋಕ್ಕಾಗಲಿಲ್ಲ. ಜುಲೈ ಅಥವಾ ಆಗಸ್ಟ್ ಅಲ್ಲಿ ಒಂದು ಮಾರಾಟದಾರರು ಮತ್ತು ಖರೀದಿದಾರರ ಸಭೆ ಮಾಡೋಣ ಅಂತ ಒಂದು ಯೋಜನೆನ ಹಾಕೊಂಡಿದ್ದೀವಿ. ಸೊ ಎಲ್ಲಾ ತರಹದ ಖರೀದಿದಾರರ ಜೊತೆಗೂ ನಾವು ಮಾತಾಡಿದ್ದೀವಿ, ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಸಭೆನ ಅಟೆಂಡ್ ಮಾಡಿ ರೈತರೊಟ್ಟಿಗೆ ಚರ್ಚೆ ಮಾಡಿ ತಗೊಳ್ಳೋ ಅಂತ ಒಂದು ಆಸಕ್ತಿಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅನ್ನೋದಕ್ಕೂ ಒಂದು ರೀಸನ್ ಕೂಡ ಹೇಳ್ಬಿಡ್ತೀವಿ ಸರ್. ಹಾಸನ್ನ ಆಲೂಗಡ್ಡೆ ಗುಣಮಟ್ಟದಲ್ಲಿ ಒಂದು ವಿಶೇಷವಾದ ಒಂದು ಸ್ಥಾನನ ಪಡ್ಕೊಂಡ್ಬಿಟ್ಟಿದೆ ಈಗ. ವಿಶೇಷ ಹಾಸನ ಆಲೂಗಡ್ಡೆ ಅಂದ್ರೆ ಅದಕ್ಕೊಂದು ವಿಶೇಷತೆ ಬಂದ್ಬಿಟ್ಟಿದೆ. ಬೇರೆ ಎಲ್ಲಾ ಕಡೆ ಆಲೂಗಡ್ಡೆಗೆ ಹೋಲಿಸ್ಕೊಂಡ್ರೆ ಹಾಸನ ಆಲೂಗಡ್ಡೆಗೆ ಅಷ್ಟು ಬೇಡಿಕೆ ಇದೆ. ಮತ್ತೆ ಮುಂಗಾರಲ್ಲಿ ಫ್ರೆಶ್ ಆಲೂಗಡ್ಡೆ ಸಿಗೋದು ಹಾಸನದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲ ಇವಾಗ ಎಲ್ಲೂ ಆಲೂಗಡ್ಡೆ ಬೆಳೆಯಲ್ಲ. ಸೊ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥದ್ದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರ್ತಕ್ಕಂಥ ಆಲೂಗಡ್ಡೆ ವಾಪಸ್ ಬರುತ್ತೆ, ಬಟ್ ಜನಗಳಿಗೆ ಫ್ರೆಶ್ ಆಲೂಗಡ್ಡೆ ಬೇಕು. ಆ ಕಾರಣದಿಂದಾಗಿ ಬೆಂಗಳೂರು, ಚೆನ್ನೈ, ಕೊಯಮತ್ತೂರು ಈ ಕಡೆ ಎಲ್ಲನೂ ತುಂಬಾ ಬೇಡಿಕೆ ಇದೆ. ಚೆನ್ನೈನ ಬೇರೆ ಬೇರೆ ಕಂಪನಿಯವರು ಕೂಡ ನೇರವಾಗಿ ನಮ್ಮ ರೈತ ಉತ್ಪಾದಕ ಕಂಪನಿನ ಸಂಪರ್ಕಿಸಿದ್ದಾರೆ ಸರ್. ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕರೊಟ್ಟಿಗೆ ಮಾತಾಡಿ ಒಂದು ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಈ ವರ್ಷ ಕಳೆದ 2 ವರ್ಷದ ಅನುಭವವನ್ನು ಇಟ್ಕೊಂಡು ಸುಮಾರು ಒಂದು 8-10 ಲಕ್ಷ ರೂಪಾಯಿ ಅಷ್ಟು ವ್ಯವಹಾರ ಮಾಡಿದ್ವಿ. FPCಗೂ ಸ್ವಲ್ಪ ಪ್ರಮಾಣದ ಲಾಭ ಸಿಕ್ತು, ಲಾಭ ಮಾಡೋ ಉದ್ದೇಶ ಏನಿಲ್ಲ, ಆದರೆ ಎಲ್ಲ ಒಂದು ಕಡೆಗೆ ನಮ್ಮ ಪ್ರಭಾಕರ್ ಅವರು ಹೇಳಿದಂಗೆ ರೈತರ ಒಂದು ಉತ್ಪನ್ನ ರೈತರ ಹೊಲದಿಂದ ನೇರವಾಗಿ ಒಬ್ಬ ಖರೀದಿದಾರನಿಗೆ ಹೋಗಬೇಕು. ಸೊ ಬರ್ತಕ್ಕಂಥ ಲಾಭಾಂಶ ಏನಿದೆಯಲ್ಲ ಅದು ನೇರವಾಗಿ ರೈತನಿಗೆ ಸಿಗಬೇಕು. ಮತ್ತೆ ಖರೀದಿದಾರನಿಗೆ ಅವನು ಯಾವ ಗುಣಮಟ್ಟದ ಆಲೂಗಡ್ಡೆ ಬೇಕು ಅಂತ ಅನ್ಕೊಂಡಿರ್ತಾನೋ ಅದನ್ನ ಅವನು ಆರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ. ಯಾಕೆಂದ್ರೆ ಬೇರೆ ಬೇರೆ ಆಲೂಗಡ್ಡೆ ಹೊಲಗಳಿಗೆ ನಾವು ಕರ್ಕೊಂಡು ಹೋಗ್ತೀವಿ, ಜೊತೆಗೆ ಡೈರೆಕ್ಟರ್ಗಳು ಇರ್ತೀವಿ ನಾವು, ಮತ್ತೆ ನಮ್ಮಲ್ಲಿ ಕೃಷಿ ಮಿತ್ರ ಅಂತ ಇದೆ, ಇನೋವೇಷನ್ ಫಾರ್ಮರ್ಸ್ ಅಂತ, ಅವ್ರು ಕರ್ಕೊಂಡು ಹೋಗ್ತಾರೆ. ಇಷ್ಟಾದಂತ ಆಲೂಗಡ್ಡೆಯನ್ನು ಗುರುತಿಸಿ ಅದಕ್ಕೆ ದರವನ್ನು ಆತನ ನಿಗದಿ ಮಾಡಿಸಿ ತಗೊಂಡೋಗುವಂತ ಒಂದು ಪದ್ಧತಿನೇ FPC ಮಾಡಿದೆ. ಆ ನಿಟ್ಟಿನಲ್ಲಿ ನಾವು ಇವಾಗ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದೀವಿ ಸರ್. ಈಗ 2021 ಪ್ರಭಾಕರ್ ಅವರ ಸುಮಾರಾಗಿ ಎಷ್ಟು ವರ್ಷದಿಂದ ನೀವು ಆಲೂಗಡ್ಡೆ ಬೆಳೀತಾ ಇರ್ಬೋದು? ಸುಮಾರು ನಾವು ಒಂದು 20-25 ವರ್ಷದಿಂದ ಬೆಳೀತಾ ಇದೀವಿ ಸರ್. ನಿಮ್ ತಂದೆನೂ ಬೆಳೀತಾ? ನಮ್ ತಂದೆನೂ ಬೆಳೀತಿದ್ರು. ಹೌದಾ? ನಾವು ಬೆಳೀತಾ ಇದೀವಿ. ನಿಮ್ ತಾತ? ನಮ್ ತಾತಾರು ಅವರು ಹಿಂದೆ ಬೆಳೆದವರೇನೋ ಗೊತ್ತಿಲ್ಲ ಸರ್. ಹೌದಾ? ನೀವು ನೋಡಿಲ್ಲ? ನಾವು ನೋಡಿಲ್ಲ. ಓಕೆ. ಒಡನೆ ನಮ್ ತಂದೆಯವ್ರು ಬೆಳೀತಿದ್ರು. ಬಹಳ ವರ್ಷದಿಂದ ನೀವು ಆಲೂಗಡ್ಡೆ ಬೆಳೀತಾ ಇದ್ರಲ್ವಾ? ಮುಂಚೆ ಎಲ್ಲ ಆಲೂಗಡ್ಡೆ ಹೇಗೆ ಮಾರ್ತಾ ಇದ್ರಿ ನೀವು? ಮುಂಚೆ ಎಲ್ಲ ಆಲೂಗಡ್ಡೆ ಅದೇ ಖರೀದಿದಾರರಿಗೆ ಕೊಡುವು, ಇಲ್ಲಾಂದ್ರೆ ಬೆಂಗಳೂರಿಗೆ ತಗೊಂಡೋಗೋ ಸರ್. ಬಹಳ ನಷ್ಟ ಅನುಭವಿಸಿದ್ವಿ ಕೆಲವು ಟೈಮ್ನಲ್ಲಿ. ಬರೀ ಇದು ಒಂದೇನಾ ರೇಟಿಂದ ಒಂದೇ ಸಮಸ್ಯೆನಾ, ಬೇರೆ ಇನ್ನೇನು ಸಮಸ್ಯೆ ಇರ್ಲಿಲ್ವಾ? ಬೇರೆ ಇನ್ನೇನು ರೋಗ ಸಮಸ್ಯೆ ಏನು ಇರ್ಲಿಲ್ಲ ಸರ್. ಹಂಗಲ್ರಪ್ಪ, ತೂಕದಲ್ಲಿ ಏನು? ತೂಕದಲ್ಲಿ ಅವಾಗೆಲ್ಲ ಇದೆ, ತೂಕದಲ್ಲೂ ಇದೆ, ಎಲೆಕ್ಟ್ರಾನಿಕ್ ಸ್ಕೇಲ್ ಇವಾಗ, ಅವಾಗ ಹಂಗಲ್ಲ ಸರ್. ಕುಂಟಾಲ್ ಅಂತ ಬರೋದು ಅದರಲ್ಲಿ ಅವರು ಹೆಚ್ಚು ಕಮ್ಮಿ ಒಂದ್ಸರಿ ಹಿಂಗಂದ್ರೆ 2 ಕೆಜಿ 1 ಕೆಜಿ ಹೋಗೋದು ಏನೋ, ಅದು ನಮ್ಗೆ ರೈತರಿಗೆ ಗೊತ್ತಾತಿರಲ್ಲ ಸರ್. ಆತರ ಮಾಡ್ಬಿಡೋರು ಅವರು. ಅದ್ ನಾವು ಅಲ್ಲಿ ಹೋಗಿರ್ತೀವಿ, ಏನ್ ಮಾಡಕ್ಕಾಗುತ್ತೆ? ಇಲ್ಲ ಅಷ್ಟೇ ಬಂದದ್ದು ಅಂತ ನನಗೆ ಇನ್ನೊಂದ್ಸರಿ ಇಟ್ಟಿ ಅಂತಂದ್ರೆ ಅದಕ್ಕೆ ನೀನ್ ಕಾಸು ಕೊಡ್ತೀಯ ಅಂತ ಕೇಳೋರು. ಅವಾಗ ಏನು ಮಾಡಂಗಿಲ್ಲ, ಕೊಟ್ಟು ಬರ್ಬೇಕು. ಈಗ ನೀವೊಂದು ಕಂಪನಿ ಮಾಡ್ಕೊಂಡಿದ್ದೀರಿ, ಈಗ ನೀವು ಅಲ್ಲಿ ಹೋಗಿ ಖರೀದಾರರನ್ನ ಕರಿತಾ ಇದ್ರಿ ಬನ್ನಿ ಬನ್ನಿ ಅಂತ, ಈಗ ಖರೀದಾರ ನಿಮ್ ಹತ್ರ ಬರ್ತಾ ಇದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಒಳ್ಳೆ ಖುಷಿ ಅನ್ಸುತ್ತೆ ಸರ್. ಹೌದಾ? ಬಹಳ ಖುಷಿ ಅನ್ಸುತ್ತೆ. ಅದು ನೀವು ಕಂಪನಿ ಮಾಡಿರೋದ್ರಿಂದ ಆಗಿರುವಂತಹ ಬದಲಾವಣೆ, ಬಹಳ ಖುಷಿ ಅನ್ಸುತ್ತೆ. ಬದಲಾವಣೆ ಆಗಿದೆ ಅಲ್ವಾ? ಈಗ ಫಸ್ಟ್ ನೀವು ನಿಮ್ಮೂರಲ್ಲಿ ಒಂದು ಸಂಘ ಮಾಡ್ಕೊಂಡ್ರಲ್ವಾ? ಏನ್ ಸಂಘದ ಹೆಸರು? ಭೂಮಿಪುತ್ರ ಆಲೂಗಡ್ಡೆ ಬೆಳೆಗಾರ ಸಂಘ. ಇವೆಲ್ಲ ಭೂಮಿಪುತ್ರರು. ಆಯ್ತು, ಹೆಂಗ್ ಮಾಡ್ಕೊಂಡ್ರಿ ಹೇಳ್ರಪ್ಪ, ಎಷ್ಟು ಜನ ಇದ್ರಿ, ಹೇಗ್ ಸಂಘ ಮಾಡ್ಕೊಂಡ್ರಿ? ನಾವು ಒಂದ್ 20 ಜನ ಸೇರಿದ್ವಿ ಸರ್. ಸ್ಟಾರ್ಟಿಂಗ್ ನಮ್ಗೆ ಈ ನಮ್ಮ ಹೊಯ್ಸಳ ರೈತ ಉತ್ಪಾದಕರ ಕಂಪನಿಯ ಫೀಲ್ಡ್ ಆಫೀಸರ್ಸ್ ಎಲ್ಲ ಭೇಟಿ ಕೊಟ್ರು. ಭೇಟಿ ಕೊಟ್ಟು ನಿಮ್ಮೂರಲ್ಲಿ ಈ ತರ ಒಂದ್ ಸಂಘ ಮಾಡ್ಬೇಕು, ಈ ತರ ಇದೆ ಅಂತ ಎಲ್ಲ ತಿಳುವಳಿಕೆ ಹೇಳಿದ್ರು ಸರ್. ಆಮೇಲೆ ಕೆಲವರು ಎಲ್ಲ ಹೂ ಮಾಡೋಣ ಅಂತ ಒಂದು 20-30 ಜನ ಸೇರಿದ್ರು. ಕೊನೆಗೆ ಸೇರ್ತಾ ಸೇರ್ತಾ ಒಂದು 10 ಜನ ಕೈ ಬಿಟ್ಟು ಹೋಗ್ಬಿಟ್ರು ಸರ್. ನಾವು ಅದರಲ್ಲೂ ಒಂದು 20 ಜನ ಸೇರ್ಕೊಂಡು ನೋಡೋಣ ಇದು ಏನಾಗ್ಬೋದು, ಇದು ಆಲೂಗಡ್ಡೆ ಬೆಳೆಗಾರರ ಸಂಘ ಅಂತ ಹೇಳ್ತಿದ್ದಾರೆ, ನೋಡೋಣ ನಮ್ಮ ಆಲೂಗಡ್ಡೆ ಬೆಳೆಗಾರರ ಸಂಘ ಅಂತ ಹೇಳಿದ್ಮೇಲೆ ಇದರಿಂದ ಏನಾರು ಉಪಯೋಗ ಇದೆಯೋ ಏನೋ ನೋಡೋಣ ಅಂತ ಹೇಳಿ ಒಂದು ಸಂಘ ಮಾಡಿದ್ವು ಸರ್. ಮಾಡಿ ಒಂದು 20 ಜನ ಸೇರಿ ಒಂದು ವಾರದಲ್ಲಿ ಒಂದು 20 ರೂಪಾಯಿ ನಮ್ಮ ರೈತರು ಒಂದು 20-20 ರೂಪಾಯಿ ಒಂದು ಸೇವ್ ಹಣ ಸೇವ್ ಮಾಡ್ಕೊ ಬಂದ್ವಿ ಸರ್. ಬಂದು ಎಲ್ಲ ಬ್ಯಾಂಕ್ ಅಕೌಂಟ್ ಮಾಡಿಸಿ ನಮಗೆ ಬೇಕಾದ ಗೊಬ್ಬರಕ್ಕೆ ಬೇಕು ಅಂದಾಗ ತಗೊಳ್ತೀವಿ, ಮತ್ತೆ ಆಲೂಗಡ್ಡೆ ಎಲ್ಲ ಬೆಳೆದು ಮಾರಾಟ ಮಾಡಿದ್ಮೇಲೆ ಮತ್ತೊಂದು ಬ್ಯಾಂಕಿಗೆ ಕಟ್ತೀವಿ ಸರ್. ಕಟ್ಟಿ ಒಳ್ಳೆ ವ್ಯವಹಾರ ನಮಗೆ ಇದಾಯ್ತು. ಆಮೇಲೆ ಈ ಒಳ್ಳೊಳ್ಳೆ ಬೀಜ ಎಲ್ಲ ನಮ್ಮ ಎಫ್ಸಿ ಕಡೆಯಿಂದ ಒಳ್ಳೊಳ್ಳೆ ಬೀಜ ಬರುತ್ತಲ್ಲ, ಒಳ್ಳೆ ಅನುಕೂಲ ಆಯ್ತು ಸರ್. ಈಗ ನೀವೊಂದು ಸಂಘ ಮಾಡಿದಿರಿ, ಆ ಸಂಘಕ್ಕೆ ನೀವು ಪ್ರತಿನಿಧಿಯಾಗಿದ್ದೀರಿ, ಆ ಮೂಲಕ ಈಗ ಕಂಪನಿಯಲ್ಲಿ ನಿರ್ದೇಶಕರಾಗ್ಬಿಟ್ಟಿದ್ದೀವಿ ಅಲ್ವಾ? ಓಕೆ, ಈಗ ಕಂಪನಿನಲ್ಲಿ ನೀವು ನಿರ್ದೇಶಕರಾಗಿ ಬಂದು ಏನೇನ್ ಮಾಡ್ತೀರಿ ಅಲ್ಲಿ? ನಮ್ಮ ಹತ್ರ ಒಳ್ಳೆ ಗುಣಮಟ್ಟದ ಆಲೂಗಡ್ಡೆ ಇದ್ದಾಗ ನಾವು ಅವ್ರ ಹತ್ರ ಚರ್ಚೆ ಮಾಡ್ತೀವಿ, ಇದು ನಾವು ಈ ರೈಟ್ಗೆ ಆದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತಲೇ ಚರ್ಚೆ ಮಾಡ್ತೀವಿ ಸರ್. ಆ ದರ ಹೇಗೆ ನಿಗದಿ ಮಾಡ್ತೀರಿ? ದರ ಅವ್ರಿಗೂ ನಮ್ಗೆ ಚರ್ಚೆ ಆಗುತ್ತೆ. ಸರಿ, ಚರ್ಚೆ ಆದಾಗ ನಮ್ಗೆ ನೋಡ್ಕೇತೀವಿ, ಇದು ನಾವು ಮಾಡಿರಿ ಈ ದರಕ್ಕೆ ಮಾಡಿದ್ರೆ ನಮಗೆ ನಕ್ಕ ಸುಳಿತೀತ ಏನು ಅಂತ ಮಾಡಿ ಅವ್ರ ಹತ್ರ ಮಾತಾಡ್ತೀವಿ ಸರ್. ನಿಮ್ ಪ್ರಕಾರ ಆಲೂಗಡ್ಡೆಗೆ ಒಳ್ಳೆ ಧಾರಣೆ ಅಂದ್ರೆ ಎಷ್ಟು ಸಿಗ್ಬೇಕು ರೈತರಿಗೆ? ರೈತರಿಗೆ ಇವತ್ತಿನ ಮಟ್ಟದಲ್ಲಿ ಸರ್ 3,000 ಸಿಗ್ಬೇಕು ಸರ್. 2,000 ಸಿಕ್ಕಿರು ಅಲ್ಲ, ಈಗ ನಾವು ಬೀಜ ಕೊಡೋದೇ 2,800 ಕೊಟ್ಟಿರ್ತೀವಿ. 3,000 ಸಿಗ್ಬೇಕು. ಆಮೇಲೆ ಗೊಬ್ಬರದ ದರ ಸರ್ ಸಿಕ್ಕಾಪಟ್ಟೆ ಆಗಿದೆ. 3,000 ಎಷ್ಟಕ್ಕೆ? 100 ಕೆಜಿಗೆ? 100 ಕೆಜಿ. ಅಂದ್ರೆ ಕೆಜಿಗೆ 30 ರೂಪಾಯಿ ಸಿಗ್ಬೇಕು ಸರ್. ಸಿಗ್ಬೇಕು ಸಿಗ್ಬೇಕು, ಇಲ್ಲಾಂದ್ರೆ ರೈತರಿಗೆ ಬಹಳ ಕಷ್ಟ ಆಗುತ್ತೆ. ನಾವು ತಿನ್ನೋರು 30 ರೂಪಾಯಿ ಜಾಸ್ತಿ ಅಂತೀವಲ್ವಾ? ನೀವು ಜಾಸ್ತಿ ಅಂತೀರ ಸರ್. ನಾವು ಬೆಳೆಯವರಿಗೆ ಎಲ್ಲ ಗೊಬ್ಬರ ಆಗ್ಲಿ ಅಥವಾ ಆಳೆ ಆಗ್ಲಿ ಒಂದು ಆರಿಗೆ ಆಗ್ಲಿ ಉಸಿ ಕೊಡ್ಬೇಕು ಸರ್. ಈಗ ಎಲ್ಲ ಒಂದು ಆರು ಒಂದು 90 ರೂಪಾಯಿ ಅಂದ್ರೆ 1,000 ರೂಪಾಯಿ ತಗೊಳ್ತಾರೆ. ಒಂದ್ ಆಳು ಒಂದು 90 ರೂಪಾಯಿ ಅಂತಂದ್ರೆ 250 ರೂಪಾಯಿ ತಗೊಳ್ತಾರೆ. ಇದೆಲ್ಲ ಅದ್ರ ಮೇಲೆ ಹಾಕ್ಬೇಕಲ್ಲ ಸರ್. ಆಯ್ತು ಪ್ರಭಾಕರ್, ಈಗ ನೀವು 30 ರೂಪಾಯಿ ಅಂತೀರಿ, ಖರೀದಿ ಮಾಡೋರೇನು ತಕ್ಷಣ ಒಪ್ಕೊಳ್ಳೋದಿಲ್ವಲ್ಲ, ಹೆಂಗ್ ಒಪ್ಪಿಸ್ತೀರಿ ಅವ್ರನ್ನ? ಅವರ ನಮ್ಮ ಒಂದು ಒಡಂಬಡಿಕೆ ಮಾಡ್ತೀವಿ. ಮಾಡ್ತೀರ? ನೋಡೋಣ ಅದ್ರಲ್ಲಿ ಏನಾರು ಹೆಚ್ಚು ಕಮ್ಮಿ ಮಾಡಿ, 1 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ನಾವು ಇನ್ನೇನ್ ಮಾಡೋದು, ನಮಗೆ ಬೇಕಲ್ಲ, ಅವ್ರಿಗೆ ಒಪ್ಪಿಸ್ತೀವಿ ಸರ್. ಈಗ ಅವ್ರ ಗುಣಮಟ್ಟ ತೋರಿಸಿ ಅಂದ್ರೆ ಏನ್ ಮಾಡ್ತೀರಿ? ತೋರಿಸ್ತೀವಿ, ಒಳ್ಳೆ ಒಂದು 90-100 ದಿವಸ ಆಗಿರೋಂತ ಆಲೂಗಡ್ಡೆನ ತೋರಿಸ್ತೀವಿ. ಹೌದಾ? ಈಗ ನೀವು ಜಾಣರು, ಚೆನ್ನಾಗಿ ಬೆಳೆದಿದ್ದೀರಿ, ಆದ್ರೆ ಎಲ್ಲರೂ ಹಂಗೆ ಬೆಳಿಬೇಕಲ್ರಪ್ಪ. ಅದನ್ನ ನಾವು ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಹೇಗೆ? ನೀವು ಇದೇ ತರ ಮಾಡಿದ್ರೆ ಈ ತರ ಇರುತ್ತೆ, ಕ್ವಾಲಿಟಿ ಇರುತ್ತೆ ಆಲೂಗಡ್ಡೆ, ಇಲ್ಲಾಂದ್ರೆ ಸಿಪ್ಪೆ ಎಲ್ಲ ಒಡೆದೋಗಿ ನಿಮ್ ಆಲೂಗಡ್ಡೆಗೆ ರೈಟ್ ಸಿಗಲ್ಲ ಅಂತ ಮನವರಿಕೆ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈಗ ನೀವು ಹೇಳೋದು ನಿಮ್ ಸದಸ್ಯರು ಒಳ್ಳೆ ಗುಣಮಟ್ಟದ ಗಡ್ಡೆ ಬೆಳೆದಾರೆ ಆ ನಂಬಿಕೆ ನಿಮ್ಗಿದೆ? ನಮ್ಗಿದೆ. ಹೇಳಿ ಮಲ್ಲೇಶ್, ಈಗ ನೀವು ಗುಣಮಟ್ಟದ ಖಾತ್ರಿ ಬೆಲೆ ನಿಗದಿ ಇದ್ರ ಬಗ್ಗೆ ಎಲ್ಲ ಹೇಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀರಿ, ಮತ್ತೆ ನಿಮ್ಮ ಒಂದು ಪಾತ್ರ ಏನು? ನಮ್ಮ ನಮ್ಮ ಗ್ರೀನ್ ಇನೋವೇಷನ್ ಸಂಸ್ಥೆ ಕಡೆಯಿಂದ ನಾವೇನ್ ಮಾಡಿದೀವಿ ಅಂದ್ರೆ, ಕ್ಲಸ್ಟರ್ ವಾರ ಸಿಬ್ಬಂದಿಗಳು ಏನಿದಾರಲ್ಲ ಅವರು ಏನು ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ನಾವು ಕರಿತೀವಿ, ಅದನ್ನ ಭೂಮಿ ಸಿದ್ಧತೆಯಿಂದ ಹಾರ್ವೆಸ್ಟ್ ಆಗೋವರೆಗೂ ಆಯಾ ಕ್ಲಸ್ಟರ್ ಗಳಲ್ಲಿ ನೋಡ್ಕೋತಾರೆ ಸರ್. ಈಗ ಇವ್ರು ಹೇಳದಂಗೆ ಆಲೂಗಡ್ಡೆ ಆಯಾ ಅವಧಿ ಮುಗಿದ ನಂತರ ಹಾರ್ವೆಸ್ಟ್ ಮಾಡೋದ್ರಿಂದ ಗುಣಮಟ್ಟ ಚೆನ್ನಾಗಿರುತ್ತೆ, ಮತ್ತೆ ಅವಧಿಗಿಂತ ಮುಂಚೆ ಹಾರ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಸಿಗ್ತಕ್ಕಂಥ ಪ್ರಮಾಣನೂ ಕಡಿಮೆ ಆಗ್ತದೆ. ಸ್ವಲ್ಪ ದಿವಸ ಭೂಮಿಲಿ ಬಿರೋ ಹಾಗೆ ಬಿಟ್ರೆ ಪ್ರಮಾಣನೂ ಕೂಡ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ. ಯಾಕಂದ್ರೆ ತುಂಬಾ ಜನ ದುಡುಕಿ ದರ ಜಾಸ್ತಿ ಇದೆ ಅಂತ ಅರ್ಲಿ ಹಾರ್ವೆಸ್ಟ್ ಮಾಡುವಂತ ಪದ್ಧತಿನೂ ಕೂಡ ಇಲ್ಲಿ ನಾವು ನೋಡಿದೀವಿ. ನಮ್ಮ ಯೋಜನೆ ಕಡೆಯಿಂದ ಒಂದು ಭಾಗದಲ್ಲಿ ನಾವು ಅದನ್ನ ಕೆಲಸ ಮಾಡ್ತಾ ಇದೀವಿ, ರೈತರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು. ಎಲ್ಲಾ ವಿಷಯನೂ ನೇರವಾಗಿ ಅವರು ಕನ್ವಿನ್ಸ್ ಆಗಲ್ಲ ರೈತರು, ನಾವು ಹೇಳಿದ ತಕ್ಷಣ ಒಪ್ಪಿಡ್ತಾರೆ ಅನ್ನೋ ನಂಬಿಕೆ ನಮಗೂ ಇಲ್ಲ ಸರ್. ಅದಕ್ಕೆ ಒಂದೊಂದು ಗ್ರಾಮದಲ್ಲಿ ಕೆಲವೊಂದು ಕೀ ಫಾರ್ಮರ್ಸ್ ಅಂತ ಏನಿರ್ತಾರೆ, ಆಸಕ್ತಿ ಇರ್ತಕ್ಕಂಥ ರೈತರನ್ನ ಆಯ್ಕೆ ಮಾಡಿ ಅವರ ಹೊಲಗಳಲ್ಲಿ ಕೆಲವೊಂದು ಪ್ರಾಯೋಗಿಕ ತಾಕುಗಳು ಅಂತ ಮಾಡಿ, ಏನು ಈ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳಿದೆ, ಅದನ್ನ ಪ್ರಾಯೋಗಿಕವಾಗಿ ಅದನ್ನು ಮಾಡಿ ಬೇರೆ ರೈತರಿಗೂ ಕೂಡ ಅದನ್ನ ಅರ್ಥ ಆಗೋ ಹಾಗೆ ಮಾಡಿಸ್ತೀವಿ ಒಂದು ರೌಂಡ್. ಅಥವಾ ಕನ್ವಿನ್ಸ್ ಆದ್ಮೇಲೆ ಆಲೂಗಡ್ಡೆನ ಉತ್ತಮ ಗುಣಮಟ್ಟದಲ್ಲಿ ಬೆಳೀತಾರೆ. ಬೇರೆ ಬೇರೆ ಖರೀದಿದಾರರು ಬೇರೆ ಬೇರೆ ತರದ ಗುಣಮಟ್ಟದ ಆಲೂಗಡ್ಡೆನ ಕೇಳ್ತಾರೆ ಸರ್. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಯಾವ ಆಲೂಗಡ್ಡೆ ಕೊಟ್ಟರು ತಗೊಳ್ಳೋ ಅಂತವ್ರು ಇಲ್ಲ ಈಗ ಮಾರ್ಕೆಟ್ನಲ್ಲಿ. ಈಗ ನಿಂಜಾಕಾಟ್ ಅವ್ರದ್ದು ಕ್ವಾಲಿಟಿ ಸ್ಪೆಸಿಫಿಕೇಶನ್ ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರ ಸಭೆಯಲ್ಲಿ ತಿಳಿಸ್ತಾರೆ. ಸೊ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ರೈತರ ಹತ್ರ ಚರ್ಚೆ ಮಾಡಿ ಏನ್ ಮಾಡ್ತೀವಿ, ಈ ಗುಣಮಟ್ಟದ ಆಲೂಗಡ್ಡೆನ ಕೇಳ್ತಾ ಇದ್ದಾರೆ, ಆದ್ರೆ ಅದಕ್ಕೆ ದರ ಈ ತರ ಇದೆ, ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ನಿಮ್ಮ ರೈತರುಗಳು ಆಸಕ್ತಿಯಿಂದ ಕೊಡೋ ಅಂತ ಇದ್ರೆ ಗುರುತಿಸಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ ಖರೀದಿದಾರನ ಆಯಾ ಊರುಗಳಿಗೆ ಕಳಿಸ್ಕೊಡ್ತೀವಿ. ನಿಂಜಾ ಕಾರ್ಟ್ ಕೊಡಿಸ್ಕೊಂಡ್ರೆ ರಿಲಯನ್ಸ್ ಸೀ ಫ್ರೆಶ್ ಅವ್ರದ್ದು ಗುಣಮಟ್ಟದ ವಿಧಾನ ಬೇರೆ ತರನೇ ಇದೆ. ಅವರೇನ್ ಹೇಳ್ತಾರೆ ಅಂದ್ರೆ 30-45 mm ಮಾತ್ರ ನಾ ತಗೋತೀವಿ. ಆ ಗ್ರೇಡ್ಗೆ ಮಾರ್ಕೆಟಲ್ಲಿ 2,500 rupees ಇದ್ರೆ ನಾ 3,000 rupees ಬೇಕಾದ್ರೂ ಕೊಡ್ತೀವಿ. ನೀವು ನಮಗೆ 30-45 mm ಸೈಜ್ ಅಂತ ಏನ್ ಕರಿತೀವಲ್ಲ ಅದನ್ನ ಮಾತ್ರನೇ ಕೊಡಿ ಅಂತ. ಅಲ್ಲಿಗೆ 1 acre ಇನ್ನೂರು ಚೀಲ ಆಲೂಗಡ್ಡೆ ಆಗಿದೆ ಅಂತಂದ್ರೆ 100-120 ಆಲೂಗಡ್ಡೆ ಮಾತ್ರ ಅವ್ರು ತಗೋತಾರೆ. ಯಾಕಂದ್ರೆ 120-130 ಆಲೂಗಡ್ಡೆ ಮಾತ್ರನೇ ಆ ಸೈಜ್ ನಾವು ಸಿಗುವಂತದ್ದು. ಉಳಿದಂತದ್ದು 45-50 mm ಮೇಲೆ ಇರೋದು ಇರುತ್ತೆ, 30 mm ಒಳಗಡೆ ಇರತಕ್ಕಂಥ ಗೋಲಿನೂ ಇರ್ತದೆ. ಈ ತರ ರೈತರು ಆಸಕ್ತಿಯಿಂದ ಆಯ್ತು ಸರ್ ಪರವಾಗಿಲ್ಲ ನನ್ಗೆ ಒಳ್ಳೆ ಪ್ರೈಸ್ ಸಿಕ್ಕುತ್ತಲ್ಲ ಪರವಾಗಿಲ್ಲ ಕೊಡ್ತೀನಿ ಅಂದ್ರೆ ಮಾತ್ರ ನಾವು ಖರೀದಿದಾರನ ಅವ್ರ ಹತ್ರ ಕಳಿಸ್ತೀವಿ. ಕೃಷಿ ಮಿತ್ರರು ಅಂದ್ರೆ ಇನೋವೇಷನ್ ಫಾರ್ಮರ್ಗಳು ಮತ್ತು ಖರೀದಿದಾರರ ನಡುವೆ 2-3 ಹಂತಗಳಲ್ಲಿ ಚರ್ಚೆ ಅಂತೂ ನಡೆಯುತ್ತೆ. ಒಂದು ನಿಮಿಷ, ಈಗ ನಮ್ಮ ಪ್ರಭಾಕರ್ ಅವರು ಹೇಳ್ಬಿಡ್ಲಿ, ಸಾಮಾನ್ಯವಾಗಿ ರೈತರದ್ದು ಒಂದು ಮೆಂಟಾಲಿಟಿ ಏನು ಅಂದ್ರೆ ಇರೋ ಬರೋದನ್ನೆಲ್ಲ ಚೀಲಕ್ಕೆ ತುಂಬಿಡ್ತಾರೆ, ಯಾವ ಕಾರಣಕ್ಕೂ ಅವರು ಸಣ್ಣದು ದೊಡ್ಡದು ಮೀಡಿಯಂ ಸೈಜ್ ಅನ್ನ ಬೇರೆ ಬೇರೆ ಮಾಡಲ್ಲ. ಈಗ ತಾವ್ ಹೇಳಿ ಪ್ರಭಾಕರ್ ಅವರು, ಮಾಡಬೇಕು ಅಂತಿರೋ ಮಾಡಬಾರದು, ಚಿಕ್ಕ ಸೈಜ್ ಬೇರೆ ಹಾಕ್ಬೇಕು, ಗೋಲಿ ಏನ್ ಮಾಡ್ತೀರಿ, ಗೋಲಿ ಎಲ್ಲ ಬೇರೆ ಹಾಕ್ಬೇಕು ಸರ್. ಕರೆಕ್ಟ್, ಅದನ್ನ ಏನ್ ಮಾಡ್ತೀರಿ ಆಮೇಲೆ ಅಂತ? ಆಮೇಲೆ ಅದನ್ನ ಮಾರ್ಕೆಟ್ಗೆ ಹಾಕ್ತೀವಿ ಸರ್. ಮಾರ್ಕೆಟ್ಗೆ ಹಾಕ್ತಿವಿ, ಅದನ್ನ ಏನ್ ಗೊತ್ತಾ ಅಲ್ಲಿ ಮಾರ್ಕೆಟ್ ಅಲ್ಲಿ ಅದು ಚೀಲ 100 rupees 200 rupees ಅದಿನ್ನೇನ್ ತಂದು ಏನ್ ಮಾಡಕ್ಕಾಗಲ್ಲ ಸರ್ ಗೋಲಿ, ಅದ ಆತರ ಹೋಗುತ್ತೆ. ಅದನ್ನ ಬೇರೆ ಬೇರೆ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡೋಗ್ಬೇಕು ಸರ್. ಅಂದ್ರೆ ನಿಮ್ ಪ್ರಕಾರ ಗ್ರೇಡ್ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಬೇಕು ಸರ್, ಮುಂದುವರಿಸಿ ಸರ್. ಹಾ ಸರ್, ಅವ್ರು ಹೇಳದಂಗೆ 2 ತರ ಸರ್. ಒಂದು 4 grade ನ ತೆಗೆಯುವಂತ ಪದ್ಧತಿ ಏನ ಇದೆ ಅವರಲ್ಲಿ, ಅದು ಆಲ್ರೆಡಿ ಇದೆ. 4 ಅಂದ್ರೆ ಒಂದು ಗೋಲಿ ತೆಗೆಯೋದು, ಹಸಿರು ತೆಗೆಯೋದು, ಮಾಲ್ ಫಾರ್ಮ್ ಅಂದ್ರೆ ಕ್ರಾಕ್ ಇರತಕ್ಕಂಥದನ್ನ ತೆಗೆಯೋದು, ಮತ್ತೆ ಓವರ್ ಸೈಜ್ ಏನಿದೆ ಗೊಂಬೆಗಳು ತುಂಬಾ ದೊಡ್ಡದಾಗಿರೋದು ಅದನ್ನ ತೆಗಿತಾರೆ. ಅದು ಎಷ್ಟು ಅಂದ್ರೆ 200 chilaki 10 chila ಸಿಗೋದು, ಅದನ್ನ ಮಾಡ್ಕೋತಾರೆ. ಆದ್ರೆ ನಾನು ರಿಲಯನ್ಸ್ ಈ ಫ್ರೆಶ್ ಬಗ್ಗೆ ಹೇಳದ್ನಲ್ಲ, ಅವ್ರದ್ದು ಗ್ರೇಡಿಂಗ್ ಜಾಸ್ತಿ, ದರನೂ ಜಾಸ್ತಿ. ಇದರಿಗೆ ಚೆನ್ನಾಗಿಂದ ಕಳೆದ ವರ್ಷ ನಮಗೊಬ್ರು ಕಾಂಟ್ಯಾಕ್ಟ್ ಮಾಡಿದವರು, ಪ್ರತಿದಿನ ನಮಗೆ 15 tons ಕಳಿಸ್ಕೊಡಿ, ಆದ್ರೆ 30-50 mm ಕಳಿಸ್ಕೊಡಿ ಅಂತ. ನಾವು ರೈತರ ಹತ್ರ ಹೋದಾಗ ತುಂಬಾ ಜನ ರೈತರು ಒಪ್ಲಿಲ್ಲ, ಆಲೂಗಡ್ಡೆ ಇದೆ ಚೆನ್ನಾಗಿದೆ ಆದ್ರೆ ಈ ಗ್ರೇಡ್ ನೆಲ್ಲ ತೆಗಿಬೇಕಪ್ಪ ಅಂದಾಗ, ಸರ್ 40-50 chila ಉಳ್ಕೊಳ್ಳುತ್ತೆ, ನಾನು 40-50 chila ಎಲ್ಲಿ ಮಾರ್ಕೊಳ್ಳಿ, ಏನೋ ಒಂದು 5-10 chila ಆದ್ರೆ ಪರವಾಗಿಲ್ಲ ಅಂತ ಹೇಳಿದ್ರು. ಪ್ರೀಮಿಯಂ ಪ್ರೈಸ್ ಸಿಗುತ್ತೆ ಅಂದ್ರೂ ಕೂಡ ಈ ಗ್ರೇಡ್ಗೆ ಅವರು ಒಪ್ಲಿಲ್ಲ. ಸೊ ಹಂಗಾಗಿ ಆ ಖರೀದಿದಾರ ಜೊತೆಗೆ ನಾವು ಮುಂದುವರಿಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ವರ್ಷ ನಾವು ಈಗ 200 chila ಮಾರೋದ್ರಿಂದ ನನಗೊಂದು 2 lakh rupees ಆಗುತ್ತೆ ಅನ್ನೋದಾಯ್ತು ಅಂತಂದ್ರೆ, ಅದೇ 2 lakh 140 chilaki ಸಿಕ್ಬಿಟ್ರೆ ಯಾಕೆ ರೈತ ಆ ಗ್ರೇಡಿಂಗ್ ಅನ್ನ ಮಾಡಿ ಅವರು ಕೇಳ್ತಕ್ಕಂತ ಕ್ವಾಲಿಟಿ ಸ್ಪೆಸಿಫಿಕೇಶನ್ ನ ಕೊಟ್ಟು ಒಳ್ಳೆ ದರವನ್ನ ಪಡಿಬಾರದು, ಉಳಿದನ್ನ ಏನ್ ಮಾಡ್ಕೊಳ್ತಾರೆ ಅದು ಬಂಪರ್ ಆಗುತ್ತೆ ಅವರಿಗೆ, ಎಕ್ಸ್ಟ್ರಾ ಹಣ ಆಗ್ತದೆ. ಸೊ ಆತರ ಒಂದು ಕನ್ವಿನ್ಸ್ ಮಾಡುವಂತ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ನಾವ್ ಅರ್ಥ ಮಾಡಿಸುವಂತ ಕೆಲಸನ ಮಾಡ್ಕೊಡ್ತೀವಿ. ಪಾಸಿಟಿವ್ ಅಂಶಗಳು ಜಾಸ್ತಿ ಇದೆ ಸರ್, ಅದರ ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನು ಕೂಡ ನಾವು ಕಳೆದ ವರ್ಷ ಎದುರಿಸಿದ್ವಿ. ಏನಂದ್ರೆ ಕೆಲವೊಬ್ರು ರೈತರು ಖರೀದಿದಾರ ಹತ್ರ ಮಾತಾಡಿರ್ತೀವಿ, ದರ ನಿಗದಿಯಾಗಿರುತ್ತೆ, ಅದೊಂದಕ್ಕೆ ಮುಗಿದೋಗ್ಬಿಡೋದಿಲ್ಲ. ಎಫ್ ಪಿ ಸಿ ಕೆಲಸ ಏನಂದ್ರೆ ಲಾರಿ ಅರೇಂಜ್ ಮಾಡಬೇಕು, ಚೀಲಗಳನ್ನ ಅರೇಂಜ್ ಮಾಡಬೇಕು, ಲೇಬರ್ಗಳನ್ನ ಅರೇಂಜ್ ಮಾಡಬೇಕು, ತುಂಬಿ ರೆಡಿ ಮಾಡ್ಕೊಡ್ಲಿಕ್ಕೆ ಮಿನಿಮಮ್ 20 tons ಆದ್ರೆ ಮಾತ್ರ ಇದೆಲ್ಲ ಅರೇಂಜ್ ಮಾಡ್ಲಿಕ್ಕೆ ಆಗೋದು, ಇದೆಲ್ಲವೂ ಕೂಡ ಚೆನ್ನೈಗೆ ಹೋಗುವಂಥದ್ದು. ಹಿಂದಿನ ದಿನ ಮಾತುಕತೆ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿ ಬೆಳಿಗ್ಗೆ ತುಂಬಕ್ಕೆ ಅಂತ ನಾವು ಲಾರಿ ತಗೊಂಡೋದ್ರೆ ಅಷ್ಟರಲ್ಲಾಗಲೇ ರೈತ ಕೊಟ್ಬಿಟ್ಟಿರ್ತಾನೆ. ಯಾಕಪ್ಪ ಅಂತಂದ್ರೆ 2400 ರೂಪಾಯಿ ನೀವು ಕೇಳಿದ್ರಿ ಸರ್, ಬಟ್ ರಾತ್ರಿ ಯಾರೋ ಬಂದು 2450 ಕೊಡ್ತೀನಿ ಅಂದ್ರು, ಕೊಟ್ಬಿಟ್ಟೆ ತುಂಬಿಕೊಂಡು ಹೋಗ್ಬಿಟ್ರು ಸರ್. ಅಂದ್ರೆ ರಾತ್ರಿ ಈ ಬಿಸ್ನೆಸ್ ಅಲ್ಲಿ ಈ ಮಾರ್ಕೆಟ್ ಫ್ಲಕ್ಚುಯೇಷನ್ ಅಂತಾರಲ್ಲ, ಇದು ಸಡನ್ ಆಗಿ ಆಗೋದ್ರಿಂದ ನಾವು ಹೇಗೆ ಈ ವಿಷಯದಲ್ಲಿ ರೈತರನ್ನ ಕನ್ವಿನ್ಸ್ ಮಾಡಬೇಕು, ರೈತರ ಮೆಂಟಾಲಿಟಿಗಳನ್ನು ತಿದ್ದಬೇಕು ಅನ್ನೋದನ್ನೇ ನಾವು ಈ ವರ್ಷ ಸ್ವಲ್ಪ ಯೋಚನೆ ಮಾಡ್ತಾ ಇದೀವಿ. ಇದರಲ್ಲ ಪ್ರಭಾಕರ್ ಯಾವ ತರ ಮಾಡ್ಬೇಕ್ರಪ್ಪ ಹೇಳಿ ಪ್ರಭಾಕರ್. ಇಲ್ಲ ಸರ್, ರೈತರಿಗೆ ಏನಾಗುತ್ತೆ ಅಂದ್ರೆ ಒಂದು 50 ರೂಪಾಯಿ ಜಾಸ್ತಿ ಸಿಕ್ತು ಅಂದ್ರೆ ರೈತರಿಗೆ ಒಂದು ಇದು ಕುಂಟಾಲ್ಗೆ 50 ರೂಪಾಯಿ ಜಾಸ್ತಿ ಸಿಕ್ತು ಅಂತಂದ್ರೆ 10 ಕ್ವಿಂಟಾಲ್ಗೆ 500 ರೂಪಾಯಿ ಸಿಗುತ್ತೆ, ಒಂದ್ ಆಳು ಕೆಲಸ ಮಾಡೋ ದುಡ್ಡು ನಮ್ಗೆ ಉಳಿಯುತ್ತೆ ಅನ್ನೋ ಒಂದು ರೈತರು ಮನೋಭಾವನೆ ಇಟ್ಟಿರ್ತಾರೆ. ಆದ್ರೆ ಲಾಸ್ ಆದ್ರೂ ಹಾಗೆ ಆಗತ್ತಲ್ವಾ? ಲಾಸ್ ಆದ್ರೂ ಹಂಗೆ ಆಗುತ್ತೆ, ಅದನ್ನ ನೋಡಲ್ಲ, ಈಗ ಬರ ಅಂತ ನೋಡ್ತಾರೆ. ಅಲ್ಲ ನೀವೇನ್ ಮಾಡ್ತೀರಾ ಹೇಳಿ, ನೀವು ರೈತರು ಹೌದು ಕಂಪನಿ ನಡೆಸೋರು ಹೌದು, ನೀವೇನ್ ಮಾಡ್ತೀರಾ ಅಂತ ಸಂದರ್ಭದಲ್ಲಿ? ಅಂತ ಸಂದರ್ಭದಲ್ಲಿ ಸರ್ ರೈತರನ್ನ ಮನವೊಲಿಸ್ಬೇಕು. ಹೇಗ್ ಮನವೊಲಿಸ್ತೀರಿ? ಇದು ಈ ತರ 500 ರೂಪಾಯಿ ನೀವೇ ಕೊಟ್ಬಿಡ್ತೀರಿ? ಇಲ್ಲ ಇಲ್ಲ, ಆ ತರ ಆಗಲ್ಲ ಸರ್. ಮತ್ತೆ ಈ ಇರೋ ರೈಟ್ನಲ್ಲೇ, ಆ ರೈಟ್ನಲ್ಲಿ ಏನಾರ ಮಾಡಿ ನಾವು ಒಂದು 10-20 ಹಾಕಿ ನಾವು ತುಂಬಿಸ್ತೀವಿ ಬಿಡಿ, ನಾವು ಜಾಸ್ತಿ ವೇಸ್ಟ್ ಐತೆ ತೆಗಿಯಲ್ಲ, ನಿಮ್ದು ಏನ್ ವೇಸ್ಟ್ ಐತಿ ಅದು ಮಾತ್ರ ತಗೋಗ್ತೀವಿ ಅಂತ ಹೇಳಿ ಈ ತರ ಮಾಡಿ ಮನವೊಲಿಸ್ಬೇಕು ಸರ್. ಹಂಗಾದ್ರೆ ರೈತರು ಹೋಗ್ತಾರೆ. ಅಲ್ಲ ರೈತರಿಗೆ ಇನ್ನೂ ಇದು ನನ್ನ ಸಂಸ್ಥೆ ಬೆಳೆದಷ್ಟು ನನಗೆ ಅನುಕೂಲ, ನಾನು ಇದಕ್ಕೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ಬಂದಿಲ್ಲ ಅಂತ? ಬಂದಿಲ್ಲ, ಬರುತ್ತೆ ಬರುತ್ತೆ, ಇನ್ನೊಂದು ವರ್ಷ ಕಳೆದೊಳಗೆ ಬರುತ್ತೆ ಸರ್. ಈಗಾಗಲೇ ಬಂದಾಗಿದೆ, ಇನ್ನೂ ಅರ್ಧ ಬರಬೇಕಾಗಿದೆ, ಅರ್ಧ ಬಂದಿದೆ, ಅರ್ಧ ಬರಬೇಕಾಗಿದೆ, ಬರುತ್ತೆ ಇನ್ನೊಂದು ವರ್ಷ ಕಳೆದೊಳಗೆ ಬರುತ್ತೆ ಸರ್. ಹೇಗೆ ಬರುತ್ತೆ? ಯಾಕೆ ಬರುತ್ತೆ ಅಂತಂದ್ರೆ ಕ್ವಾಲಿಟಿ ಬೀಜ ಸಿಗ್ತಾ ಇದೆ ನಮ್ಮ ಕಂಪನಿಯಿಂದ, ಈ ಮಧ್ಯವರ್ತಿಗಳಿಂದ ತಂದಂತ ಇದರಲ್ಲಿ ಕ್ವಾಲಿಟಿ ಬೀಜ ಸಿಗ್ತಾ ಇಲ್ಲ. ಇಲ್ಲಿ ನಮ್ಮ ಕಂಪ್ನಿಲಿ 200 ರೂಪಾಯಿ ಜಾಸ್ತಿ ಕೊಡ್ತಾಂಡ್ರು ಬೀಜವ ಕ್ವಾಲಿಟಿ ಇರುತ್ತೆ, ಅವ್ರ ಹತ್ರ 200 ರೂಪಾಯಿ ಕಮ್ಮಿ ಕೊಡ್ತಾಂಡ್ರು ಕ್ವಾಲಿಟಿ ಇರಲ್ಲ ಸರ್. ಹಂಗಾಗಿ ರೈತರಿಗೆ ಇದು ಒಳ್ಳೆ ಬೀಜ ಒಳ್ಳೆ ಇದು ತರಿಸ್ಕೊಡ್ತಾರೆ ನಮ್ಗೆ, ಆಮೇಲೆ ಗೊಬ್ಬರ ಆಗ್ಲಿ ಆಮೇಲೆ ಔಷಧಿ ಆಗ್ಲಿ ಒಂದು 20 ರೂಪಾಯಿ ಉಳಿಯೋದು ರೈತರಿಗೆ ಬೇಕಲ್ಲ ಸರ್. ಹಂಗಾಗಿ ನಮ್ಮ ಕಂಪ್ನಿಲಿ ಎಲ್ಲಾನು ಮಾಡ್ಕೊಡ್ತಾ ಇದೀವಿ, ಇನ್ನು ಅರ್ಧ ಬಂದಿದೆ ರೈತರಿಗೆ, ಇನ್ನು ಅರ್ಧ ಬರ ಅಂತ ಒಂದು ಸಂದರ್ಭಗಳಿದೆ. ಅಂದ್ರೆ ನಿರ್ದೇಶಕರಾಗಿ ನಿಮ್ಮ ಜವಾಬ್ದಾರಿನೂ ಜಾಸ್ತಿ ಇದೆ. ಜಾಸ್ತಿ ಇದೆ ಅಂದ್ರೆ ರೈತರಿಗೆ ಎಲ್ಲೋ ಒಂದ್ ಕಡೆ ನೀವು ಶಿಕ್ಷಣ ಕೊಡಬೇಕು, ನೋಡಪ್ಪ ನಾವು ಬೆಳೆದ್ರೆ ನೀವು ಬೆಳೀತೀರಾ, ನಿಮಗೂ ಅನುಕೂಲ ಆಗುತ್ತೆ, ಹೆಚ್ಚು ಸೌಲಭ್ಯ ನಾವು ಕೊಡ್ತೀವಿ ಅನ್ನೋದ್ ನೀವು ಹೇಳ್ಬೇಕು. ಅಲ್ಲ ನಿಮ್ಗನ್ಸುತ್ತಾ ಹೋಗ್ಲಿ, ನಿಮಗ್ ನಂಬಿಕೆ ಇದೆಯಾ? ನಮ್ಗೆ ಇದೆ ಸರ್. ಈ ಕಂಪನಿನ ಚೆನ್ನಾಗಿ ಬೆಳೆಸಿದ್ರೆ ರೈತರಿಗೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಅಂತ ನಿಮ್ಗನ್ಸುತ್ತಾ? ನಮ್ಗೆ ಅನ್ಸಿರೋದ್ರಿಂದಲೇ ನಾವು ಬಂದಲ್ಲಿ ಅಷ್ಟೊಂದು ಇದಾಗಿ ಕೆಲಸ ಮಾಡ್ತಾ ಇರೋದು ಸರ್. ಈ ಕಂಪನಿ ಬೆಳೆಸಿದ್ರೆ ಮುಂದೆ ರೈತರಿಗೆ ಒಂದು ದಿವಸ ಬಹಳ ಒಳ್ಳೆ ಇದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಹಿಂದೆಲ್ಲ ಆಲೂಗಡ್ಡೆನ ಹೆಂಡತಿ ತಾಳಿನೂ ಅಡ ಇಟ್ಟು ಬೆಳೆದಿದ್ದೀನಿ, ಎಲ್ಲ ಮಾಡಿದ್ರು, ಸಾಲ ಸೋಲ ಮಾಡಿ ಬೆಳೆದಿದ್ದೀನಿ ಅಂತ ಹೇಳಿ ಎಷ್ಟೋ ಜನ ಬಹಳ ಸಂಕಷ್ಟ ಪಡ್ತಾ ಇದ್ರು. ಆದ್ರೆ ಇವತ್ತು ನಿಮ್ಮ ಕಂಪನಿ ಇರೋದ್ರಿಂದ ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀವಿ, ಅದು ಅವ್ರಿಗೂ ಅರ್ಥ ಆಗ್ಬೇಕಲ್ವ? ಅರ್ಥ ಆಗ್ಬೇಕು, ಅರ್ಥ ಮಾಡ್ಕೋಬೇಕು. ಅವರು ಇವ್ರು ಏನ್ ಕೇಳ್ತಾ ಇದಾರೆ, ನಮ್ಮ ಒಳ್ಳೇದ್ ಕೇಳ್ತಾ ಇದಾರ ಇಲ್ವಂತ ಅರ್ಥ ಮಾಡ್ಕೊಂಡ್ರೆ ಆ ರೈತ ಚೆನ್ನಾಗಿರ್ತಾನೆ ಸರ್. ಹೇಳಿ ಮಲ್ಲೇಶ್, ಅಂತಿಮವಾಗಿ ನಿಮ್ಮ ಸಂದೇಶ. ಅದೇ ಸರ್, ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗದವರು ಸದಸ್ಯರಾಗಲಿ ಅಥವಾ ಸದಸ್ಯರಾಗದೇ ಇರೋರು ಕೂಡ ಏನು ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ, ಆಲೂಗಡ್ಡೆ ವಿಶೇಷವಾಗಿ ಇಲ್ಲಿಂದ ಮಾರುಕಟ್ಟೆ ತಗೊಂಡೋಗಿ ಮಾರೋದಕ್ಕಿಂತ ಇಡೀ ಭಾರತದಲ್ಲಿ ರೈತ ಉತ್ಪಾದಕ ಕಂಪನಿಗಳು ಒಂದು ರೆವಲ್ಯೂಷನ್ ಆಗಿರೋದ್ರಿಂದ, ರೈತ ಉತ್ಪಾದಕ ಕಂಪನಿಗಳ ಮುಖಾಂತರ ನೇರವಾಗಿ ಮಾರುಕಟ್ಟೆ ಸಂಪರ್ಕ ಆಗಬೇಕು ಅಂತಕ್ಕಂಥದ್ದು ಇರೋದ್ರಿಂದ, ಖರೀದಿದಾರರು ಕೂಡ ನೇರವಾಗಿ ಇವಾಗ ಎಲ್ಲನೂ, ನಾನು ಬರೀ ಆಲೂಗಡ್ಡೆ ಅಂತಲೇ ಅಲ್ಲ, ಬೇರೆ ಬೇರೆ ಬೆಳೆಗಳಿಗೂ ಕೂಡ ನೇರವಾಗಿ ಫೀಲ್ಡ್ ಲೆವೆಲಲ್ಲೇ ಬಂದು ಖರೀದಿ ಮಾಡ್ತಕ್ಕಂಥ ಪದ್ಧತಿ ಈಗಾಗಲೇ ಚಾಲ್ತಿಯಲ್ಲಿ ಆಗಿದೆ ಸರ್. ಈ ವರ್ಷ ನಮ್ಮ ರೈತರು ಏನು ಷೇರುದಾರರಾಗಲಿ ಅಥವಾ ಬೇರೆಯವರು ಕೂಡ ತಾವು ಬೆಳೆದಂಥ ಆಲೂಗಡ್ಡೆ ಗುಣಮಟ್ಟವನ್ನು ತೋರಿಸಿ ಒಳ್ಳೆ ಆಲೂಗಡ್ಡೆಯನ್ನು ಬೆಳೀರಿ, ಮತ್ತೆ ಬೆಳೆದಂತ ಆಲೂಗಡ್ಡೆಗೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ದರವನ್ನು ನೋಡಿ, ಈಗ ಖರೀದಿ ವಿದಾರನು ಕೂಡ ಲೆಕ್ಕಾಚಾರ ಆಗ್ತಾನೆ, ಬೆಂಗಳೂರಿನಲ್ಲಿ ಏನು ಮಾರ್ಕೆಟ್ ದರ ಇದೆ ಅಂತ ಪ್ರತಿಯೊಬ್ಬರಿಗೆ 8 ಗಂಟೆಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ನೋಡಿಕೊಂಡೆ ದರವನ್ನು ನಿಗದಿ ಮಾಡೋದು, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಳೀತಾರೆ, ಅಲ್ಲಿ APMC ಮಾರ್ಕೆಟ್ದು ಕಮಿಷನ್ ಕಳೀತಾರೆ, ಮತ್ತೆ ಬ್ಯಾಗ್ದು ದರ ಕಳೀತಾರೆ, ಎಲ್ಲನೂ ಕಳೆದು ನಿನ್ನ ಮನೆ ಬಾಗಿಲಲ್ಲಿ ತುಂಬಿಕೊಂಡು ಹೋಗ್ಲಿಕ್ಕೆ ಎಷ್ಟು ದರ ಆದರೆ ಕೊಡಬೇಕು ಅನ್ನೋದನ್ನು ರೈತರು ಕೂಡ ಯೋಚನೆ ಮಾಡಿ ದರ ನಿಗದಿ ಮಾಡಿದ್ರೆ ಖಂಡಿತವಾಗಿ ತಾವು ಬೆಳೆದಂಥ ಎಲ್ಲ ಆಲೂಗಡ್ಡೆನೂ ಕೂಡ ಹೊಯ್ಸಳ ರೈತ ಉತ್ಪಾದಕ ಕಂಪನಿ ಮುಖಾಂತರ ಬೇರೆ ಬೇರೆ ಖರೀದಿದಾರರಿಗೆ ನಾವು ಸಂಪರ್ಕ ಮಾಡಲಿಕ್ಕೆ ಯಾವುದೇ ಥರದ ಅನುಮಾನ ಇಲ್ಲ. ಆದರೆ ರೈತರು ತಮ್ಮ ಮನೋಭಾವನೆಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗಿದೆ ಸರ್. ಇದು ನನ್ನ ಎಲ್ಲ ರೈತಾಪಿ ವರ್ಗದಲ್ಲಿ ಮನವಿ ಮಾಡ್ತಕ್ಕಂಥ. ತಾವೇನಾದ್ರು ಹೇಳ್ತೀರಾ ಪ್ರಭಾಕರ್? ಅದೇ ಸರ್, ನಮ್ಮ ಮಲ್ಲೆ ಸರ್ ಹೇಳ್ದಂಗೆ ರೈತರು ಸ್ವಲ್ಪ ಅವರವ್ರ ಮನೋಭಾವನೆ ಬದಲಾವಣೆ ಮಾಡ್ಕೋಬೇಕು. ನಾವು ಇಲ್ಲಿಂದ ಬೆಂಗಳೂರಿಗೆ ತಗೊಂಡೋದ್ರೆ ನಾವು ಏನ್ ರೈಟಿಗೆ ಕೊಡ್ತೀವಿ, ಇಲ್ಲಿ ನಮ್ಗೆ ಎಷ್ಟು ಲಾಭ ಇದೆ, ನಮ್ಗಿಲ್ಲಿ ಎಷ್ಟು ಉಳಿತಾಯ ಆಗುತ್ತೆ. ನಾನ್ ಬದಲಾಗಿದ್ದೀನಿ, ನೀವು ಬದಲಾಗಿ ಅಂತ ನೀವು ಹೇಳ್ಬೇಕು. ಹೇಳ್ತೀವಿ ಸರ್, ಅದೆಲ್ಲ ಹೇಳ್ತೀವಿ. ನೀವು ರೈತರಲ್ವೇ? ನಾವು ರೈತರೇ, ನಾವು ಹೇಳ್ತೀವಿ ಈ ತರ ಮಾಡಿ, ಹಿಂಗ್ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಇದೆ ಅಂತಂದು ಎಲ್ಲ ಹೇಳ್ತಾ ಇದೀವಿ ಸರ್. ನಮ್ ಜನ ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡ್ಬೇಕು ಅಂತಾದ್ರೆ ಸಂಪರ್ಕಕ್ಕೆ ನಿಮ್ ಮೊಬೈಲ್ ಸಂಖ್ಯೆ ಏನ್ ಹೇಳಿ? 9-9-6-4-3-4-1. ಇನ್ನೂ ಒಂದ್ಸರಿ ಹೇಳ್ಬಿಡಿ ಕನ್ನಡದಲ್ಲಿ. 9-9-7-2-9-6-4-3-4-1.

ಅಣ್ಣಪ್ಪ ಏನಿದೆ ಅಂತ ನಿಮ್ ಮನೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದ್ ಗುಂಡಿ ತುಂಬಿದ ಮೇಲೆ ಇನ್ನೊಂದ್ ಗುಂಡಿಗೆ ಬಿಡ್ಲಿಕ್ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬೋದು ಅಂತ. ಹಂಗಂತಿ ಇವತ್ತೇ ಇನ್ನೊಂದ್ ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದ